ಮಾಡಿದ್ದೇನ್ ಬೇಳೋರ ಮುಂಡಲ ಮಾತ ಬೇಕೋ ನೀರ ಮಾರೋ ಜೀರ ಚೂರ ಇದುವರೆಗೆ ವಡವಟ್ಟಿ ಗ್ರಾಮದ ಅಮರಪ್ಪ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳನ್ನು ಕೇಳಿದ್ರೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದು ತಮ್ಮ ಕನಸುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಹಾಸನದ ಎವಿಕೆ ಕಾಲೇಜಿನ ಗೆಳತಿಯರು. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸಾ

ಪ್ರಗತಿಪರವಾಗಿರುವುದರಿಂದ ಅದು ಮಹಿಳಾ ಸಬಲೀಕರಣದತ್ತಲೂ ಗಮನ ಹರಿಸಬೇಕಾಗಿದೆ. ಮಹಿಳಾ ಸಬಲೀಕರಣವು ಲಿಂಗ ಸಮಾನತೆ, ಸಮತೋಲಿತ ಆರ್ಥಿಕತೆಯನ್ನು ತರಲು ಆಶಿಸುವ ಪ್ರಕ್ರಿಯೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವರು ವಿದ್ಯಾವಂತರಾಗಲು, ಅವರು ಏನು ಬೇಕಾದರೂ ಮಾಡಲು, ಅವರು ಸುರಕ್ಷಿತವಾಗಿ ಪ್ರಯಾಣಿಸಲು,